ನಾವೇ ಇಲಾಖೆದಿಂದ ತಂದು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದೀವಿ. ಈಗ ರೈತರು ತಾವೇ ಬರ್ತಾ ಇದಾರೆ, ತಾವೇ ಬರ್ತಾ ಇದಾರೆ ಮಣ್ಣು ಮಾದರಿ ಮಾಡಿಸ್ಬೇಕಂತೇಳಿ. ತೋಟಗಾರಿಕೆ ರೈತರು ಬರ್ಬೋದು, ರೇಷ್ಮೆ ಇಲಾಖೆ ರೈತರು ಬರ್ತಾ ಇದಾರೆ. ನಮಗೆ ಇದನ್ನ ಪರೀಕ್ಷೆ ಮಾಡಿದ ಮೇಲೆ ನಾವು ಪ್ಲಾಂಟಿಂಗ್ ಮಾಡ್ತಾ ಇದೇವೆ, ಈ ಬೆಳೆ ಬೆಳಿಬೇಕಂತ ಮಾಡ ಬಹು ವಾರ್ಷಿಕ ಬೆಳೆಗಳನ್ನು ಬೆಳಿಬೇಕು, ನಾವು ಪರೀಕ್ಷೆ ಮಾಡಿಸಿಕೊಡಿ ಅಂತೇವೆ. ನಾವು ಅದೇ ತರನಾಗಿ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದೇವೆ. ಈಗ ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲೇ ಸಾವಯವ ಇಂಗಾಲ ಕೊರತೆ ಬಹಳಷ್ಟು, ಸಾವಯವ ಆರ್ಗ್ಯಾನಿಕ್. ಈಗ ರೈತರು ಏನ್ ಮಾಡ್ತಾರೆ, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬರ್ನ್ ಮಾಡ್ಬಿಡ್ತಾರೆ, ಅದನ್ನೇ ಅದು ಸುಟ್ಟು ಹೋದ್ಮೇಲೆ ಅದಕ್ಕೆ ಸಾವಯವ ಇಂಗಾಲ ಸಿಗಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತೆ. ರೈತರಿಗೆ ಹೆಚ್ಚಿಗೆ ಹೇಳೋದು ಇಷ್ಟ ಏನಂದ್ರೆ, ಸಾವಯವ ಇಂಗಾಲ ಮೊದಲು, ಸಾವಯವ ಇಂಗಾಲ ಎದಕ್ ಬೇಕಂದ್ರೆ, ಸಾವಯವ ಇಂಗಾಲದಿಂದ ನಾವೇನು ಯೂರಿಯಾ ಗೊಬ್ಬರ ಹಾಕ್ತಾ ಇದ್ದಲ್ಲ ಅದು ಬೆಳೆಗೆ ಸಿಗುತ್ತೆ, ಅದರ ಜೊತೆ ಜೊತೆಗೆ ಸೂಕ್ಷ್ಮ ಜೀವಿಗಳಿಗೆ ಅದು ಆಹಾರ ಒದಗಿಸುತ್ತೆ. ಸೂಕ್ಷ್ಮ ಜೀವಿ ಬೆಳೀತಂದ್ರೆ ಅದು ಇನ್ನು ಬೇರೆ ಪೋಷಕಾಂಶಗಳು ಇರ್ಬೋದು, ಪೊಟ್ಯಾಶು ಮತ್ತು ಲಘು ಪೋಷಕಾಂಶಗಳು, ಇವನ್ನೆಲ್ಲಾನು ಒದಗಿಸುವಂತ ಹೆಲ್ಪ್ ಮಾಡುತ್ತೆ, ಅಂದ್ರೆ ಸಹಾಯ ಮಾಡುತ್ತೆ. ನಾವು ಒಂದೇ ಒಂದು ಏನು ಕೃಷಿ ತ್ಯಾಜ್ಯವನ್ನು ಬರ್ನ್ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಅವಾಂತರ ಆಗುತ್ತೆ. ಅಂದ್ರೆ ಸಾವಯವ ಇಂಗಾಲವನ್ನ ಮಣ್ಣಲ್ಲಿ ಜಾಸ್ತಿ ಮಾಡಬೇಕಾದ್ರೆ ರೈತರು ಸಾವಯವ ವಸ್ತುಗಳನ್ನು ಜಾಸ್ತಿ ಬಳಸೋದು, ತಿಪ್ಪೆ ಗೊಬ್ಬರ, ಎರೆಹುಳ ಗೊಬ್ಬರ, ಕೃಷಿ ತ್ಯಾಜ್ಯಗಳನ್ನ ಏನ ಇರ್ತಾವಲ್ಲ ಹೊಲಗಳಲ್ಲಿ ಅದನ್ನ ತಿಪ್ಪೆ ಹಾಕಬಹುದು, ಎರೆಹುಳ ಮಾಡಿ ಅದನ್ನು ಭೂಮಿಗೆ ಮತ್ತೆ ರಿಟರ್ನ್ ಮಾಡಬೇಕು. ಬಹಳಷ್ಟು ಮಂದಿ ನೋಡ್ತಿರ್ತೀವಿ, ವಿಶೇಷವಾಗಿ ಹತ್ತಿ ಕಟ್ಟಿಗೆ ಭತ್ತದ ಒಂದು ಗದ್ದೆಗಳಲ್ಲೆಲ್ಲ ಬೆಂಕಿ ಹತ್ತಿರ್ತಾರೆ. ದಯವಿಟ್ಟು ರೈತ ಬಾಂಧವರು ಆ ತರ ಮಾಡಬಾರ್ದು. ಅದನ್ನ ಏನ್ ತಿಳ್ಕೊಂತಾರೆ ರೈತರು, ಅದನ್ನ ಏನು ಮತ್ತೆ ಎಕ್ಸ್ಟ್ರಾ ಅದನ್ನು ಹೆಚ್ಚಿಗೆ ಖರ್ಚು ಮಾಡ್ಬೇಕು, ನಾವು ಅದನ್ನು ಎತ್ತಾಕ್ಬೇಕು ಬೇಡ ಅಂತೇಳಿ ಲೇಬರ್ ಜಾಸ್ತಿ ಆಗತ್ತಂತೆ. ಅದರಿಂದ ಆ ತರನ ಮಾಡ್ತಾರೆ, ಅದನ್ನ ಮಾಡಬಾರ್ದು. ರೈತರಲ್ಲಿ ವಿನಂತಿ ಏನಂದ್ರೆ, ಆ ತರನ ಮಾಡಬೇಡಿ, ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಅದನ್ನ ನೀವು ಆ ಟೈಮಲ್ಲಿ ನಿಮ್ಗೆ ಅನಿಸ್ಬೋದು ಏನ್ ಇದನ್ನ ಎತ್ತಿ ಹಾಕ್ಬೇಕಲ್ಲ ಅಂತೇಳಿ, ಅದ್ ನೀವು ಅದು ಅಲ್ಟರ್ನೇಟಿವ್ ಇದಾವೆ. ಕೃಷಿ ತ್ಯಾಜ್ಯಗಳನ್ನು ಪೌಡರ್ ಮಾಡುವಂತವು ಕೃಷಿ ಸಲಕರಣೆಗಳಿದಾವೆ. ಏನ್ ನೀವು ರಾಶಿ ಮಾಡುವಾಗ ಏನ್ ಮಾಡೋದು, ಅವನೇನು ಒಂದ್ ಕಡೆ ತಗೊಂಬಂದು ಅಲ್ಲೇ ಎರೆಹುಳ ತೊಟ್ಟೆಯಲ್ಲಿ ಉಪಯೋಗ ಮಾಡ್ಕೋಬಹುದು. ಈ ತರನಾಗಿ ಬೇರೆ ಅದಕ್ಕೂ ಮಾರ್ಗವನ್ನು ಕಂಡು ಹಿಡಿದಲ್ಲಿ ತಮಗೆ ಅದರದ್ದು ಉಪಯೋಗ ಹೆಚ್ಚಿಗೆ ಮಾಡ್ಕೋಬಹುದು. ಹೇಗೆ ಮಣ್ಣು ಆರೋಗ್ಯ ಚೀಟಿಯನ್ನ ಈಗ 3 ವರ್ಷದಿಂದ ತಗೊಂಡವರು ರೈತರು ಮತ್ತೆ ಹೊಳ್ಳೆ ಪರೀಕ್ಷೆಯನ್ನ ಮಾಡಿಸಿ ಮತ್ತೊಮ್ಮೆ ಅದನ್ನ ಅವರಲ್ಲಿ ಇರ್ತಕ್ಕಂಥ ಫಲಿತಾಂಶನ ಇದು ಮಾಡಿಸ್ಬೇಕಂತೀರಾ ಅಥವಾ ಹೇಗೆ? ಅಂತ ರೈತರು ಏನು ಬರ್ತಾ ಇದಾರೆ ಇಲಾಖೆಯಿಂದ, ಮತ್ತೆ ನಾವು ಏನ್ ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಗುರಿಯನ್ನು, ಆ ಗುರಿಯಂತೆ ನಾವು ಮತ್ತೆ ರಿಟರ್ನ್ ಅಲ್ಲೇ ಹೋಗಿ ಮತ್ತೆ ಪರೀಕ್ಷೆ ಮಾಡಿ ಕೊಡ್ತಾ ಇದ್ದೇವೆ. ಅದನ್ನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಅಂತ ರೈತರು ಬರ್ತಾ ಇದಾರೆ, ಆಗ ಇನ್ನೂ ಹೆಚ್ಚಿನ ರೈತರು ಬರಬೇಕಂತ ನಾವು ವಿನಂತಿ ಮಾಡ್ತೀವಿ. ಅಂದ್ರೆ ಒಂದು ಮುಖ್ಯವಾದದ್ದು ರೈತರಿಗೆ ನೀವು ಹೇಳಿದಂಗೆ ನಮ್ಮ ಒಂದು ಭಾಗದಲ್ಲಿ ಸಾವಯವ ಇಂಗಾಲದ ಕೊರತೆ ಬಹಳಷ್ಟು ಇದೆ ಮಣ್ಣಲ್ಲಿ. ಸಾವಯವ ಇಂಗಾಲ ಕೊರತೆ ಇದೆ. ಲಘು ಪೋಷಕಾಂಶಗಳು ಯಾವ ಜಾಸ್ತಿ ಕೊರತೆ ಇದೆ ಅಂತ? ಲಘು ಪೋಷಕಾಂಶದಲ್ಲಿ ಜಿಂಕ್ ಸ್ವಲ್ಪ ಇದು ಬರುತ್ತೆ, ಅಂದ್ರೆ ಭತ್ತ ಬೆಳೆ ಜಾಸ್ತಿ ಬೆಳೆಯೋದ್ರಿಂದ ಅದಕ್ಕೆ ಜಿಂಕಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ. ಜಿಂಕು, ಬೋರಾನು ಸಾಮಾನ್ಯ ಕೊರತೆ ಅಂದ್ರೆ ಆ ತರ ಅಷ್ಟು ಮಟ್ಟದಲ್ಲಿ ಕೊರತೆ ಇಲ್ಲ ಸರ್, ಸಾಮಾನ್ಯವಾಗಿ ಮೀಡಿಯಂ ಅಂತಾರೆ. ಸಾಮಾನ್ಯವಾಗಿ ಹೇಗೆ ರೈತರು ಈಗ ಅವೇರ್ನೆಸ್ ಬಂದಿದೆಯಾ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತಕ್ಕಂತ? ಇನ್ನೊಂದು ರೈತರು ಏನಾಗ್ತಾ ಇದೆ, ನಮ್ಗೆ ಈ ವರ್ಷದಿಂದ ಗ್ರಾಮ ಮಟ್ಟದಲ್ಲಿ ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ಸ್ಥಾಪನೆ ಮಾಡಕ್ಕೆ ನಮಗೆ ಸಂಚಾರಿ ವಾಹನ ಮಾಡಬೇಕಂತ ಇಲ್ಲ, ಸಂಚಾರಿ ವಾಹನ ಇಲ್ಲ ಸರ್, ಗ್ರಾಮ ಮಟ್ಟದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಅಂತ ಕೇಂದ್ರಗಳು. ಈಗ ನಮ್ಗೆ ಈ ವರ್ಷದಲ್ಲಿ ಒಂದು ಲಿಂಗಸೂರಲ್ಲಿ ಆಗ್ತಾ ಇದೆ, ಒಂದು ಮಾನವಿಯಲ್ಲಿ ಆಗ್ತಾ ಇದೆ, ಒಂದು ಸಿನ್ನೂರಲ್ಲಿ ಆಗ್ತಾ ಇದೆ. ಆ ಗ್ರಾಮ ಮಟ್ಟದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ, ರೈತರು ಅಲ್ಲೇ ಸ್ಯಾಂಪಲ್ ಕೊಡೋದು, ಕೊಟ್ಟು ಅಲ್ಲೇ ಟೆಸ್ಟ್ ಮಾಡೋದು ಒಂದು ವಾರದಲ್ಲಿ. ನೀವು ಇಲ್ಲಿವರೆಗೆ ಕೇಂದ್ರ ಕಚೇರಿವರೆಗೆ ಸಲ್ಲಿಸುವಂತದ್ದು ಇದು ಬರಲ್ಲ. ಒಳ್ಳೇದು ರೆಹಮಾನ್ ಜಾಲಿಯವರು, ಇದುವರೆಗೆ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡ್ತಾ ಇದ್ದೀರಿ, ಜೊತೆಗೆ ಮಣ್ಣು ಪರೀಕ್ಷೆಯ ಮಹತ್ವ, ಹೇಗೆ ಸ್ಯಾಂಪಲ್ ಗಳನ್ನು ತೆಗಿಬೇಕಾಗತ್ತಂತಕ್ಕಂತ ವಿಚಾರ ಸಾಕಷ್ಟು ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ರೈತರು ಏನು ಈ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಗಳು ಕಟಾವ್ ಆದ ತಕ್ಷಣ ಯಾರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿಲ್ಲ ಅವರು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡೋದ್ರ ಕಡೆ ಗಮನವನ್ನು ಹರಿಸಬೇಕು. ಸ್ಯಾಂಪಲನ್ನು ತೆಗೆದ್ಬಿಟ್ಟು ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಅಥವಾ ಕೃಷಿ ಮಹಾವಿದ್ಯಾಲಯ ಪ್ರಯೋಗಾಲಯಗಳಿದ್ದಾವೆ, ಅಲ್ಲೂ ಮಣ್ಣಿನ ಮಾದರಿಗಳನ್ನು ಕೊಟ್ಟು ಮಣ್ಣು ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣು ಪರೀಕ್ಷೆ ಕುರಿತು ರೆಹಮಾನ್ ಸಾಬ್ ಜಾಲಿಹಾಳ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 3,500 ರೂಪಾಯಿಯಿಂದ 4,880 ರೂಪಾಯಿ. ಹತ್ತಿ ಹೈಬ್ರಿಡ್ 44, 7,300 ರೂಪಾಯಿಯಿಂದ 8,100 ರೂಪಾಯಿ. ಅಲಸಂದೆ ಕೌಪಿಯ 4,848 ರೂಪಾಯಿಯಿಂದ 7,048 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 3,500 ರೂಪಾಯಿಯಿಂದ 6,729 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ 1,701 ರೂಪಾಯಿಯಿಂದ 1,823 ರೂಪಾಯಿ. ಭತ್ತ ರಾಜಹಂಸ 1467 ರೂಪಾಯಿಯಿಂದ 1633 ರೂಪಾಯಿ. ಭತ್ತ ಸೋನಾ ಮಸೂರಿ 1411 ರೂಪಾಯಿಯಿಂದ 2419 ರೂಪಾಯಿ. ಕುಸುಬೆ ಸಾಫ್ಟ್ ಫ್ಲವರ್ 4129 ರೂಪಾಯಿಯಿಂದ 4159 ರೂಪಾಯಿ. ತೊಗರಿ ಕೆಂಪು 4250 ರೂಪಾಯಿಯಿಂದ 8285 ರೂಪಾಯಿ. ತೊಗರಿ ಬಿಳಿ 6889 ರೂಪಾಯಿಯಿಂದ 7808 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ರೈತ ಬಾಂಧವರೇ ಈಗ ಕೇಳಿ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನೆ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ ಯಾವುದೇ ರೀತಿಯ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 42 ಮತ್ತು ಕನಿಷ್ಠ ಉಷ್ಣಾಂಶ 25 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 29, ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 9 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 16 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಗಮನಿಸಿ ರೈತರಿಗೆ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಕಲ್ಲಂಗಡಿಗೆ ಸಂಬಂಧಿಸಿದ ಹಾಗೆ ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ್ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟೇರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಗೆ ಸಂಬಂಧಿಸಿದಂತೆ, ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲುತ್ತರ ರೋಗಗಳನ್ನು ತಡೆಗಟ್ಟಬಹುದು. 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿಕ್ಟಿಂಗ್ ಬೆಂಜೋಏಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮಾವಿನ ಬೆಳೆಗೆ ಸಂಬಂಧಿಸಿದಂತೆ, ಮಾವಿನಲ್ಲಿ ಕಾಯಿಗಳು ಉದುರುವುದರಿಂದ ತಡೆಯಲು 20 PPM ಅಂದರೆ 2 ಗ್ರಾಂನಷ್ಟು ನ್ಯಾಪ್ಟಾಲಿನ್ ಆಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಕುರಿ ಸಾಕಾಣಿಕೆ ಸಂಬಂಧಿಸಿದಂತೆ, ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರವಿರಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗಗಳ ಲಕ್ಷಣಗಳು ಕಂಡಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಕೋಳಿ ಸಾಕಾಣಿಕೆ ಸಂಬಂಧಿಸಿದಂತೆ, ಹಗಲಿನಲ್ಲಿ ಉಷ್ಣಾಂಶ 39-40 ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆಯಾಗುತ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಿ ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು.